ಮೊದಲಿಗೆ ನಾವು ಏನು ಮಾಡಬೇಕು, ಬೆಲ್ಲವನ್ನು ಪುಡಿ ಪುಡಿಯಾಗಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಆ ಒಂದು ಬ್ಯಾರಲಿಗೆ, ಅಂದರೆ ಖಾಲಿ ಇರತಕ್ಕಂಥ ಬ್ಯಾರಲಿಗೆ, 200 ಲೀಟರ್ ಬ್ಯಾರಲಿಗೆ ನಾವು ಪುಡಿಯಾಗಿರ್ತಕ್ಕಂಥ ಬೆಲ್ಲನ ಅದಕ್ಕೆ ಸೇರಿಸ್ಬೇಕು. 2 ಕೆಜಿ ಆಮೇಲೆ 200 ಲೀಟರ್ ನೀರು. 2 ಕೆಜಿ ಬೆಲ್ಲವನ್ನು ಪುಡಿ ಮಾಡಿ ನಾವು ಬ್ಯಾರಲಿಗೆ ಹಾಕಿದ ಮೇಲೆ ಮತ್ತೆ 200 ಲೀಟರ್ ನೀರನ್ನು ಆ ಬ್ಯಾರಲಿಗೆ ಸೇರಿಸ್ಬೇಕು. ಇದನ್ನು ಸೇರಿಸಿದ ಮೇಲೆ ನಾವು ಚೆನ್ನಾಗಿ ಮಿಶ್ರಣ ಮಾಡಬೇಕು, ಅಂದರೆ ಆ ದ್ರಾವಣ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಈ ಒಂದು ವೇಸ್ಟ್ ಡಿಕಂಪೋಸರ್ ಏನು 20 ml ಇದೆಯಲ್ಲ, ಅದನ್ನು ನಾವು ಕೈಯಿಂದ ಮುಟ್ದಂಗೆ ಯಾವುದಾದ್ರೂ ಒಂದು ಸ್ಪೂನು ಅಥವಾ ಒಂದು ಕಟ್ಟಿಗೆ ತೊಗೊಂಡು, ಅದೇ ಸ್ವಲ್ಪ ಗಟ್ಟಿಯಾಗಿರ್ತದೆ, ಲಿಕ್ವಿಡ್ ಅಂತಂದ್ರೂ ಕೂಡ ಸ್ವಲ್ಪ ಗಟ್ಟಿ ಇದೆ, ಅದನ್ನು ನೀವು ಒಂದೊಂದೇ ಅಗಳು ಅಗಳು ತೆಗೆದು ನೀವು ಅದಕ್ಕೆ ಹಾಕಿ ಆ 20 ml ಪೂರ್ತಿ ನೀವು ಆ ಒಂದು 200 ಲೀಟ್ರಿಗೆ ಮತ್ತು ಏನು 2 ಕೆಜಿ ಬೆಲ್ಲ ಇದೆಯಲ್ಲ ಅದಕ್ಕೆ ಮಿಶ್ರಣ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ಹಾಂ, ಇದನ್ನು ತಿರುಗಿಸಿದ ಮೇಲೆ ಈಗ ನಾವು ಅಂದರೆ ಏನಂತಂದರೆ ಇದನ್ನು ನಾವು ಒಂದು ವಾರ ತನಕ ಬಿಡಬೇಕು. ಅಂದರೆ ಒಂದು ವಾರ ಅಂತಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಕಡ್ಡಾಯವಾಗಿ ಕಂಪಲ್ಸರಿ ತಿರುಗಿಸಲೇಬೇಕು. ಈಗ ತಿರುಗಿಸೋಕೆ ಏನಾದರೂ ಕ್ರಮಗಳಿದಾವೆ? ತಿರುಗಿಸ್ಲಿಕ್ಕೆ ಏನಂದರೆ ಒಂದ್ಸರಿ ನಾವು ಈಗ ಕ್ಲಾಕ್ ವೈಸ್ ಅಂದರೆ ಈ ಎಡದಿಂದ ಬಲಕ್ಕೆ ಆಮೇಲೆ ಬಲದಿಂದ ಎಡಕ್ಕೆ ಒಂದು ನಾವು ಒಂದು ಉದ್ದವಾಗಿರ್ತಕ್ಕಂಥ ಕಟ್ಟಿಗೆ ಇರ್ಬೋದು ಅಥವಾ ಯಾವುದೇ ಒಂದು ಸಲಕರಣೆ ತೊಗೊಂಡು ಚೆನ್ನಾಗಿ ಬೆಳಗ್ಗೆ ಒಂದ್ಸರಿ ನಾವು ಇದನ್ನು ಸಾಯಂಕಾಲ ಟೈಮ್ ಇದರಲ್ಲಿ ನಾವು ಚೆನ್ನಾಗಿ ತಿರುವಿದ್ರೆ ಅಥವಾ ಮಿಶ್ರಣ ಮಾಡಿದರೆ ನಮಗೆ ಒಳ್ಳೆ ವೇಸ್ಟ್ ಡಿಕಂಪೋಸರ್ ಕೂಡ ರೆಡಿ ಆಗುತ್ತೆ. ಹಾಂ, 200 ಲೀಟರ್ ವೇಸ್ಟ್ ಡಿಕಂಪೋಸರ್ ರೈತರೇ ತಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದು. ಇದು ಎಷ್ಟು ದಿನದಲ್ಲಿ ಸಿದ್ಧವಾಗುತ್ತೆ? ಇದು ಏನಂತಂದ್ರೆ ನಮಗೆ ಈ ಒಂದು ಸುಮಾರು 7 ದಿನ, ಬ್ಯಾಸಗಿ ಬಂತಂದ್ರೆ 4-5 ದಿನಗಳಲ್ಲಿ ನಮಗೆ ಈ ಒಂದು ವೇಸ್ಟ್ ಡಿಕಂಪೋಸರ್ ಅಂದ್ರೆ ಫಾಸ್ಟ್ ಆಗಿ ಇದು ಮಿಶ್ರಣ ರೆಡಿ ಆಗುತ್ತೆ. ಇನ್ನು ನಾವು ಈ ಚಳಿಗಾಲಕ್ಕೆ ಬಂದ್ರೆ ಅಂದ್ರೆ ಸ್ವಲ್ಪ ನಾವು ಇಲ್ಲಿ ಲೇಟ್ ಆಗುತ್ತೆ, ಅಂದ್ರೆ 7 ದಿವಸ ಆಗ್ಬೋದು, 8 ದಿವಸ ಆಗ್ಬೋದು, ಅಂದ್ರೆ ನಮಗೆ 7 ದಿವಸ ಮ್ಯಾಕ್ಸಿಮಮ್ ಅಷ್ಟೊಳಗೆ ನಮಗೆ ಈ ಒಂದು ವೇಸ್ಟ್ ಡಿಕಂಪೋಸರ್ ರೆಡಿ ಆಗುತ್ತೆ. ಹಂಗಾಗಿ ಈ ವೇಸ್ಟ್ ಡಿಕಂಪೋಸರ್ ನಿಂದ ಯಾವ ರೀತಿ ಮತ್ತೆ ಬೆಳೆಯ ಅವಶೇಷಗಳನ್ನೆಲ್ಲ ಕಂಪೋಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ, ಅದು ಗೊಬ್ಬರವನ್ನಾಗಿ ಪರಿವರ್ತನೆ? ಓಕೆ, ಇಲ್ಲಿ ಏನು ಅಂತಂದ್ರೆ ನಾನು ಆಕ್ಚುಲಿ ಈ ಒಂದು ಬೆಳೆಯ ಅವಶೇಷಗಳಿಗಿಂತ ಮುಂಚೆ ಈ ನಮ್ಮದು ಈಗ 1 cc ಕೊಟ್ಟಿದ್ವಿ, ಅದರಿಂದ ನೀವು 200 ಲೀಟರ್ ರೆಡಿ ಮಾಡ್ಕೊಂಡ್ರಿ, ಮತ್ತೆ ನೀವು ಸೊಲ್ಯೂಷನ್ ಮಾಡ್ಕೋಬೇಕು. ಈಗ 200 ಲೀಟರ್ ನೀವು ಯಾವ್ದಾದ್ರು ಅವಶೇಷಗಳಿಗೆ ಸ್ಪ್ರೇ ಮಾಡಿದ್ರೆ ಅಂದ್ರೆ ಮತ್ತೆ ನೀವು ಸೊಲ್ಯೂಷನ್ ಆಗಲಲ್ಲ, ಬೇರೆ ಅಂಗಡಿಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅದನ್ನ ಸೊಲ್ಯೂಷನ್ ನೀವು ಹೆಂಗ್ ಮಾಡ್ಕೋಬಹುದು ಅಂತಂದ್ರೆ 20 ಲೀಟರ್ ನೀವು ವೇಸ್ಟ್ ಡಿಕಂಪೋಸರ್ ಏನು ರೆಡಿ ಮಾಡ್ಕೊಂಡಿದ್ರಲ್ಲ 200 ಲೀಟರ್ ಅದರಲ್ಲಿ 20 ಲೀಟರ್ ಅನ್ನ ತೆಗೆದು ಇಟ್ಕೋಬೇಕು. ಆ 20 ಲೀಟರ್ ನೀರು ಮತ್ತೆ 2 ಕೆಜಿ ಬೆಲ್ಲ ಅದನ್ನು ಚೆನ್ನಾಗಿ ಪುಡಿ ಮಾಡಬೇಕು, ಮತ್ತೆ ಅದೇನು 200 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಮತ್ತೆ ನೀವು 7 ದಿವಸ ಅಥವಾ 4 ದಿವಸಕ್ಕೆ ದ್ರಾವಣ ರೆಡಿ ಆಗುತ್ತೆ. ಅದೇ ದ್ರಾವಣನ ನೀವು ಮತ್ತೆ ಮತ್ತೆ ಮಾಡ್ಕೋಬಹುದು. ಅಂದ್ರೆ ನೀವು ಅದೇ ಹೇಳಿದ್ನಲ್ಲ, 1 ವರ್ಷದಲ್ಲಿ ಸುಮಾರು 1,00,000 metric tons ಅನ್ನುವಷ್ಟು ನಾವು 1 cc ತಯಾರು ಮಾಡ್ಕೋಬಹುದು. ಅದಕ್ಕೋಸ್ಕರ ಇದನ್ನ ತಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು, ಜೊತೆಗೆ ನಾವು ಏನಂತಂದ್ರೆ ಈಗ ಬೆಳೆಯ ಅವಶೇಷಗಳು, ಈಗ ಬೆಳೆಯ ಅವಶೇಷಗಳಿಗೆ ಅಂತಂದ್ರೆ ಬೆಳೆ ಕಟಾವಾದ ತಕ್ಷಣ ನಾವು ಸ್ಪ್ರೇ ಮಾಡಿ ಜೊತೆಗೆ ಹಿಂದೆಲೆ ನಾವು ನೀರು ಬಿಡ್ಬೇಕು. ಅಂದ್ರೆ ದ್ರಾವಣ ಎಷ್ಟಿದೆ ಅಂತಂದ್ರೆ 200 ಲೀಟರ್ ನಾವು ಏನು ತಯಾರು ಮಾಡ್ಕೊಂಡಿದ್ವಲ್ಲ ಅದು 1 ಎಕರೆಗೆ ಶಿಫಾರಸಿದೆ. 1 ಎಕರೆಗೆ 200 ಲೀಟರ್ ನಾವು ಸಂಪೂರ್ಣ ದ್ರಾವಣವನ್ನ ಇದು ಒಂದು ವೇಸ್ಟ್ಗೆ, ನೀವು ಯಾವುದೇ ಕಸ ಕಡ್ಡಿ ಇರಲಿ, ನೀವು ಹತ್ತಿದಿರ್ಬೋದು ಅಥವಾ ಭತ್ತದಿರ್ಬೋದು ಅಥವಾ ಕಬ್ಬಿಂದಿರ್ಬೋದು, ನಿಮ್ಮ ಭೂಮಿ ಮೇಲೆ ಬಿದ್ದಿರ್ತಕ್ಕಂಥ ಯಾವುದೇ ಒಂದು ಕಸಕ್ಕೂ ಕೂಡ ಇದನ್ನು ಸ್ಪ್ರೇ ಮಾಡಿ, ಜೊತೆಗೆ ಏನಂದ್ರೆ ಆ ಟೈಮಲ್ಲಿ ಸ್ಪ್ರೇ ಆಗಿ ನಂತರ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ತೇವಾಂಶ ಇರಬೇಕು. ತೇವಾಂಶ ಇರಲಿಲ್ಲ ಇಲ್ಲಿ ಏನಂತಂದ್ರೆ ಕೆಲವು ರೈತರಿಗೆ ತೇವಾಂಶ ಇರೋದಿಲ್ಲ, ಬಟ್ ಹಂಗಂತ ನೀವೇನು ಅಷ್ಟೊಂದು ಇದು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಏನಂತಂದ್ರೆ ನಾವು ಸ್ಪ್ರೇ ಮಾಡಿಬಿಡೋದು 200 ಲೀಟರ್ 1 ಎಕರೆಗೆ, ನಂತರ ಯಾವಾಗ ಅದಕ್ಕೆ ತೇವಾಂಶ ಬರ್ತದೋ ಆವಾಗ ಈ ಒಂದು ಏನು ಸೂಕ್ಷ್ಮಾಣು ಜೀವಿಗಳು ತನ್ನ ಕಾರ್ಯವನ್ನು ಪ್ರಾರಂಭಿಸಿ ನಿಮ್ಮ ಈ ಒಂದು ಕಸವನ್ನು ಕೂಡ ಬೇಗನೆ ಕಳೀಲಿಕ್ಕೆ ಅನುಕೂಲ ಮಾಡಿಕೊಡ್ತತಿ. ಅದಕ್ಕೋಸ್ಕರ ಇದನ್ನ ಏನಂತಂದ್ರೆ ಸ್ವಲ್ಪ 40-45 ದಿವಸದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಈ ಒಂದು ಕಾಂಪೋಸ್ಟ್ ಅನ್ನ ತಯಾರು ಮಾಡ್ಕೋಬಹುದು. ಸರ್, ಈಗ ನೀವೇನ್ ಹೇಳಿದ್ರೆ ಹೊಲದಲ್ಲಿ ಇರ್ತಕ್ಕಂಥ ಕಸಗಳಿಗೆ ಇದನ್ನ ಸ್ಪ್ರೇ ಮಾಡ್ಬೇಕು. ಹೌದು ಸರ್. ಯಾವುದೇ ರೀತಿಯ ಕಸ ಇರುತ್ತದೆ? ಹೌದು, ಹುಲ್ಲು ಇರ್ತದೆ, ಈ ಕೋಲಣಿ ಗಿಡಗಳು ಅಂತೇಳಿ ಜೋಳ ಬೆಳೆಯುವಂತ ಬೇರೆ ಬೇರೆ ಗದ್ದೆಗಳ ಹೊಲಗಳಲ್ಲಿ ಬೇರೆ ಬೇರೆ ರೀತಿಯ ಕಸ ಇದ್ದೇ ಇರ್ತದೆ. ಓಕೆ ಸರ್. ಅದು ಎಲ್ಲದನ್ನು ಸಹಿತ ಅದು ಕಟಾವ್ ಮಾಡಿ ಅದು ಉಳಿದಿರ್ತಕ್ಕಂಥ ಕಸಕ್ಕೆ ಹಾಕ್ತಾರೆ? ನಿಜ. ಹೌದು. ಆದ್ರೆ ಕೆಲವು ಹಾಗೆ ಉಳಿದಿರ್ತದೆ. ಹೌದು. ಅದನ್ನ ಅವ್ರು ಕಟ್ ಮಾಡಿ ಹಾಕ್ಬೇಕಾ ಅಥವಾ ಹೇಗೆ? ಏನಂತಂದ್ರೆ ನೇರವಾಗಿ ಈ ಕುಳೆ ಏನಾರ ಇತ್ತಂತಂದ್ರೆ ಆ ಕುಳೆಗೆ ನೇರವಾಗಿ ನಾವು ಸ್ಪ್ರೇ ಮಾಡ್ಬೋದು. ಯಾಕಂದ್ರೆ ಕಟ್ ಮಾಡಿದ್ರೆ ಇನ್ನು ಭೂಮಿಗೆ ಅಂದ್ರೆ ಮಣ್ಣಿನ ಜೊತೆಗೆ ಸ್ವಲ್ಪ ಸೇರ್ಕೊಳ್ತ ಅಂತಂದ್ರೆ ಬೇಗನೆ ಇದಾಗುತ್ತೆ. ಇಲ್ಲಾಂದ್ರೂ ಏನು ಸಮಸ್ಯೆ ಇಲ್ಲ, ನಾವು ಕುಳೆಗೇನು ಕೂಡ ನೇರವಾಗಿ ಸಿಂಪರಣೆ ಮಾಡಬಹುದು. ಅದು ಶಿಫಾರಸು 200 ಲೀಟರ್ 1 ಎಕರೆಗೆ ಇದೆ. ಹೌದು. ಯಾವುದೇ ಕಸವನ್ನು ಈ ರೀತಿ ಹೌದು ಸಿಂಪರಣೆ ಮಾಡಿದ್ರೆ ಕುಳಿತದೆ. ಆ ನಂತರದಲ್ಲಿ ಅವ್ರ ಏನಾದ್ರು ರೊಟ್ಟರ್ ಮೂಲಕ ಇದು ಮಾಡ್ಬೇಕಾ ಹೇಗೆ? ಅದನ್ನು ಒಂದು ಸರಿ ನೀವು ಕಾಂಪೋಸ್ಟ್ ರೆಡಿ ಆಯ್ತು ಅಂತಂದರೆ ನಿಮಗೆ ಅದನ್ನು ಏನಂತಂದರೆ ಈ ಒಂದು ಎರೆಹುಳು ಗೊಬ್ಬರ ಇರ್ಬೋದು ಅಥವಾ ನಾವು ಕಾಂಪೋಸ್ಟ್ ಒಳ್ಳೆ ಗೊಬ್ಬರ ಆಗಿರ್ತಕ್ಕಂಥ ಇದು ಇರ್ಬೋದು, ಒಂಥರ ಮಣ್ಣಂಗೆ ಆಗಿಬಿಡ್ತೈತೆ. ಅದು ಏನು ನೀವು ಯಾವುದೇ ಥರ ಕಸಕಡ್ಡಿನೂ ಇರೋದಿಲ್ಲ, ಎಲ್ಲ ಕೊಳೆತು ಮಣ್ಣಾಗಿಬಿಡ್ತೈತೆ ಅಂದರೆ ಗೊಬ್ಬರವಾಗಿ ಅಂದರೆ ಮಣ್ಣನ್ನು ಉತ್ಪಾದಿಸುವ ಕ್ರಮ ಅಂತ. ಹೌದು. ಇದರಿಂದ ಸಾವಯವ ಗೊಬ್ಬರ ಯಾವ ರೀತಿ ತಯಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ನನಗೆ ಅನಿಸ್ತಂಗೆ ಇತ್ತೀಚಿನ ಅಂದ್ರೇನು ಭಾಳ ವರ್ಷದಿಂದ ರೈತರು ಎಲ್ಲ ಈ ತಮ್ಮ ತಿಪ್ಪೆಗಳು ಕಾಂಪೋಸ್ಟ್ ತಯಾರು ಮಾಡ್ಕೊಳ್ತಿಕ್ಕೆ FIM ತಯಾರು ಮಾಡ್ಕೊಳ್ಲಿಕ್ಕೆ ಬೋದು ಏನು ರೋಡ್ ಸೈಡ್ ಇರ್ಬೋದು ಅಥವಾ ಎಲ್ಲೋ ಹಿತ್ತಲದಲ್ಲಿ ಇರ್ಬೋದು ಅಲ್ಲಿ ಹಾಕಿರ್ತಾರೆ ತಿಪ್ಪೆಗಳನ್ನು ಕಾಂಪೋಸ್ಟ್ ಮಾಡ್ಕೊಳ್ಳಿಕ್ಕೆ. ಬಟ್ ಅದು ನಮಗೆ ಕಾಂಪೋಸ್ಟ್ ಆಗಲಿಕ್ಕೆ ಸುಮಾರು ಒಂದು ವರ್ಷನೇ ಬೇಕಾಗುತ್ತೆ. ಬಟ್ ಇಲ್ಲಿ ಏನಂತಂದರೆ ಮ್ಯಾಗಿರ್ತಕ್ಕಂಥ ಇದು ಏನು ಯಾವುದೇ ಒಂದು ಕಸಕಡ್ಡಿನೂ ಕೂಡ ಕೊಳತಿರೋದಿಲ್ಲ, ಬಟ್ ಕೆಳಗಿರ್ತಕ್ಕಂಥದ್ದಷ್ಟೇ ಎಲ್ಲಿ ಮಾಯಿಸ್ಚರ್ ತೇವಾಂಶ ಸಿಕ್ಕಿರ್ತೈತೆ ಅದಷ್ಟೇ ಕೂಡ ಚೆನ್ನಾಗಿ ಡಿಕಂಪೋಸ್ ಆಗಿ ಒಂದು ಸುಮಾರು ಒಂದು ಅರ್ಧದಷ್ಟು ವೇಸ್ಟ್ ಆಗಿರ್ತೈತಿ, ಇನ್ನು ಉಳಿದಿರ್ತಕ್ಕಂಥದ್ದು ಅರ್ಧದಷ್ಟು ಪ್ರಮಾಣ ನಮಗೆ ಕಾಂಪೋಸ್ಟ್ ಸಿಗುತ್ತೆ. ಅದು ಇಲ್ಲಿ ಒಂದು ವರ್ಷ ಆಗಬೇಕು. ಬಟ್ ಇಲ್ಲಿ ನಾವು ವೇಸ್ಟ್ ಡಿಕಂಪೋಸರನ್ನು ಬಳಸೋದ್ರಿಂದ ನಾವು ಕನಿಷ್ಠ 45-50 ದಿವಸದಲ್ಲಿ ನಮ್ಮ ಸಂಪೂರ್ಣ ಈ ಒಂದು ಕಾಂಪೋಸ್ಟನ್ನು ನಾವು ನಮ್ಮ ಹಿತ್ತಲದಲ್ಲೇ ಅಥವಾ ಇದರಲ್ಲಿ ಸ್ವಲ್ಪ ಏನಂದ್ರೆ ರೋಡ್ ಸೈಡ್ಗೆ ಹಾಕೋದಕ್ಕಿಂತ ಬಿಸಿಲಿಗೆ ನೇರವಾಗಿ ಬಿಸಿಲಿಗೆ ಬಿಡೋದಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಸೇಡ್ ಎಲ್ಲೋ ಮರದಡಿಗೆ ಅಥವಾ ಅದರ ಮೇಲೆ ಏನಾದರೂ ಒಂದು ನೆರಳಿಗೆ ಒಂದು ಚಪ್ಪರನೋ ಆ ಥರ ಹಾಕಿ ನಾವು ಈ ಒಂದು ವೇಸ್ಟ್ ಡಿಕಂಪೋಸರನ್ನು ಸಿಂಪರಣೆ ಅದನ್ನ ಹೆಂಗೆ ಮಾಡಬೇಕಂತಂತಂದರೆ ನಾವು ಈಗ ಸುಮಾರು ಒಂದು 18-20 ಸೆಂಟಿಮೀಟರ್ ಎತ್ತರದವರೆಗೆ ಅಂದರೆ ಸುಮಾರು ನಾವು ಕಸಕಡ್ಡಿ ಯಾವುದೇ ಕಸಕಡ್ಡಿ ಇರಲಿ ಅದನ್ನು ನಾವು 18-20 ಸೆಂಟಿಮೀಟರ್ ಎತ್ತರದವರೆಗೆ ಚೆನ್ನಾಗಿ ತುಂಬಬೇಕು. ಚೆನ್ನಾಗಿ ತುಂಬಿದ ಮೇಲೆ ನಮಗೆ ಅದು ಪೂರ್ತಿ ತೊಯಂಗೆ ಈ ವೇಸ್ಟ್ ಡಿಕಂಪೋಸರನ್ನು ನಾವು ಸ್ಪ್ರೇ ಮಾಡಬೇಕು, ಸಿಂಪರಣೆ ಮಾಡಬೇಕು. ಅದಾದಮೇಲೆ ಅದ್ರ ಮೇಲ್ಗಡೆ 18-20 ಸೆಂಟಿಮೀಟರ್ ಇತ್ತಲ್ಲ ಅದೇ ಥರ ಮತ್ತೊಂದು ಲೇಯರ್ ಮತ್ತೆ ನಾವು ತಯಾರು ಮಾಡಿ ಮತ್ತೆ ಅದರ ಮೇಲೆ ಅದು ತೊಯಲಿಕ್ಕೆ ನಾವು ಸಂಪೂರ್ಣ ಈ ವೇಸ್ಟ್ ಡಿಕಂಪೋಸರ್ ಹಾಕಬೇಕು. ಹಿಂಗೆ ನಾವು 4-5 ಒಂದು ಪದರಗಳನ್ನು ಮಾಡಿಕೊಂಡು ನಾವು ತಿಪ್ಪೆ ಏನು ಸುಮ್ಮನೆ ಹೋಗಿ ದಿನ ದಿನ ಒಗಿತಾ ಇರ್ತಾರೆ ಅದರ ಮೇಲೆ ಎಷ್ಟೋ ಕಳಿತಿರ್ತೈತಿ ಅಷ್ಟು ಕಳೆಯೋದಿಲ್ಲ. ಬಟ್ ಈಗ ನಾವೇನಂದರೆ ವೇಸ್ಟ್ ಡಿಕಂಪೋಸರಿಂದ ನಾವು ತುಂಬಿಸೋದ್ರಿಂದ ರೈತರಿಗೆ ಏನು ಅಂತಂದರೆ ನಮಗೆ 45-50 ದಿವಸದಲ್ಲಿ ಸಂಪೂರ್ಣವಾಗಿ ಗೊಬ್ಬರವಾಗಿ ನಿಮಗೆ ಒಳ್ಳೆ ಎನ್ರಿಚ್ಡ್ ಒಳ್ಳೆ ಗೊಬ್ಬರನೂ ಕೂಡ ರೈತರಿಗೆ ಸಿಕ್ಕಂಗಾಗುತ್ತೆ. ಅಂದ್ರೆ ನೀವು ಹೇಳಿದ್ರಿ ತಿಪ್ಪೆಗೂ ಸಹಿತ ಇದನ್ನ ಸಿಂಪರಣೆ ಮಾಡಿ. ಹೌದು ಹೌದು ಸರ್. ತಿಪ್ಪೆಯಲ್ಲಿ ಕಸನೂ ಇರುತ್ತೆ ಮತ್ತೆ ಸಗಣಿನೂ ಇರುತ್ತದೆ, ಹೌದು ಇತರದ್ದೆಲ್ಲ ಇರ್ತದೆ. ಹೌದು. ಇದನ್ನ ಸಿಂಪರಣೆ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ? ಏನು ತೊಂದರೆ ಆಗಲ್ಲ. ಇನ್ನು ನನಗೆ ನಾನು ಕೇಳಿದ ಮಟ್ಟಿಗೆ ತಿಪ್ಪೆಯನ್ನ ರೈತರು ಅನ್ನ ತಿರುವಿ ಹಾಕೋದಾಗ್ಲಿ ಕೆಳಗಿನ ಮೇಲೆ ಮಾಡೋದು ಮೇಲಿನ ಕೆಳಗೆ ಮಾಡೋದು ಇವನ್ನ ಹೆಚ್ಚಾಗಿ ಮಾಡೋದು ಇದರಿಂದ ಏನಾದರೂ ಅವ್ರಿಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳು ಆಗ್ತವ? ಅಂದರೆ ಅದು ರೈತರಿಗೆ ಉಪಯೋಗವಾಗುವ ರೀತಿಯಲ್ಲಿ ಇರ್ತದ ಅಥವಾ ಅವ್ರಿಗೆ ಏನಾದರೂ ಸಮಸ್ಯೆ ಆಗ್ತದ? ಏನಂತಂದರೆ ನಮಗೆ ಸರ್ ಇದ್ರ ಬಗ್ಗೆ ಈ ವೇಸ್ಟ್ ಡಿಕಂಪೋಸ್ ಸ್ಪ್ರೇ ಮಾಡಲಿ ಮಾಡದೇ ಇರಲಿ ಬಟ್ ಏನಂತಂದರೆ ನಾವು ಮಿನಿಮಮ್ ಟೆಂಪರೇಚರನ್ನು ಮೇಂಟೈನ್ ಮಾಡಬೇಕು. ಹಾಂ, 60°C ನಾವು ಟೆಂಪರೇಚರನ್ನು ಆಮೇಲೆ 50% ಅಂದರೆ 50-55% ಮಾಯಿಶ್ಚರನ್ನು ನಾವು ಕಾಯ್ದಿಟ್ಕೊಳ್ಳೇಬೇಕು. ನಾವು ಅಕಸ್ಮಾತ್ ಬಿಸಿಲಿಗೆ ಬಿಟ್ಟಿವಿ ಅಂದರೆ ಅಟ್ಲೀಸ್ಟ್ ನಾವು ಒಂದು ಕೊಡ ನೀರನ್ನು ಅದ್ರ ಮೇಲೆ ಸಿಂಪರಣೆ ಮಾಡಬೇಕು. ಜೊತೆಗೆ ಆ ಕಸವನ್ನು ಹಾಕಿದ್ದನ್ನು ನಾವು ಈಗ ವೇಸ್ಟ್ ಡಿಕಂಪೋಸರ್ ಹಾಕಿದ್ವಿ ಅದನ್ನು ಒಂದು ವಾರಕ್ಕೊಂದು ಸರಿ ತಿರುವಿ ಹಾಕಬೇಕು. ಎಷ್ಟು ನೀವು ಹೆಚ್ಚು ಹೆಚ್ಚು ತಿರುವಿ ಹಾಕ್ತಿರೋ ಅಷ್ಟು ನಿಮಗೆ ಕಾಂಪೋಸ್ಟು ಬೇಗನೆ ರೆಡಿ ಆಗುತ್ತೆ. ಹಾಗಾಗಿ ರೈತರಿಗೆ ಬೇಗನೆ ನಮಗೆ ಕಾಂಪೋಸ್ಟ್ ಬೇಕಂದರೆ ಪ್ರತಿ ವಾರಕ್ಕೊಂದು ಸರಿ ನಾವು ತಿರುವಿ ಹಾಕಲೇಬೇಕಾಗುತ್ತೆ. ಸರಿ ಸರ್. ಅಂದರೆ ಒಂದು ಸುಲಭವಾಗಿ ಕಾಂಪೋಸ್ಟ್ ಗೊಬ್ಬರವನ್ನು ಸಿದ್ಧತೆ ಮಾಡಿಕೊಳ್ಳೋದು ತುಂಬ ಪರಿಣಾಮಕಾರಿ ಲಾಭವನ್ನು ಕೊಡ್ತಕ್ಕಂತಹ ಕಾಂಪೋಸ್ಟ್ ಗೊಬ್ಬರವನ್ನು ಈ ವೇಸ್ಟ್ ಡಿಕಾಂಪೋಸರ್ ಬಳಕೆ ಮೂಲಕ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಇದರಿಂದ ರೈತರಿಗೆ ಏನೆಲ್ಲ ಲಾಭಗಳಾಗ್ತವೆ, ಯಾವ ರೀತಿ ಇದನ್ನು ಬಳಕೆ ಮಾಡಿಕೊಳ್ಬೇಕು, ಯಾವ್ಯಾವ ರೀತಿಯ ಲಾಭಗಳಾಗ್ತವೆ? ಈಗ ನೋಡಿ ಸರ್, ಇದರಿಂದ ನಮಗೆ ಲಾಭ ಭಾಳಷ್ಟು ರೈತರಿಗೆ ಭಾಳಷ್ಟು ಲಾಭ ಆಗ್ತಾ ಇದೆ. ಯಾಕಂತಂದರೆ ಕಡಿಮೆ ಖರ್ಚು, ಒಂದು ಕಡಿಮೆ ಖರ್ಚಲ್ಲಿ ನಾವು ಕಾಂಪೋಸ್ಟನ್ನು ನಮ್ಮದೇ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿನನ್ನು ನಾವು ತಯಾರು ಮಾಡ್ಕೊಳಕ್ಕಾಗುತ್ತೆ. ಅಂದರೆ ನಾವು ಗೊಬ್ಬರಕ್ಕೆ ಬೇರೆ ಕಡೆ ಹೋಗಿ ಗೊಬ್ಬರ ಸಿಗಲಿಲ್ಲ ಅದು ಸಿಗಲಿಲ್ಲ ಅನ್ನೋದಕ್ಕಿಂತ ನಾವೇ ತಯಾರು ಮಾಡಿರ್ತಕ್ಕಂಥ ಒಂದು ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ಒಂದು ಇದನ್ನು ಏನಂತಂದರೆ ನಮಗೆ ಸುಲಭವಾಗಿ ಈ ಒಂದು ಯಾವುದೇ ವೇಸ್ಟ್ ಇರಲಿ ನಮಗೆ ಬೇಗನೆ ಅತೀ ಬೇಗನೆ ಈ ಒಂದು ಕಾಂಪೋಸ್ಟ್ ಮಾಡ್ತಕ್ಕಂಥ ಇದನ್ನು ನಾವು ಇದರಲ್ಲಿ ಕಂಡು ಬಂದಿದ್ದೀವಿ. ಇದರಿಂದ ನಾವು ಈ ಒಂದು ವೇಸ್ಟ್ ಡಿಕಂಪೋಸರನ್ನು ನಾವು ಸಿ ಟ್ರೀಟ್ಮೆಂಟ್ಗಾಗಿ ಅಂದರೆ ಬೀಜೋಪಚಾರಕ್ಕೆ ಈಗ ಜೈವಿಕ ಗೊಬ್ಬರಗಳ ಬೇರೆ ಬೇರೆ ಇದಾವೆ. ಅದರಲ್ಲಿ ನಮಗೆ ಈ ಭತ್ತಕ್ಕೆ ಬಂತು ಅಂದರೆ ಅಜೋಸ್ಪೈರ್ಲಮ್ ಇದೆ, ಅಜಿಟೋಬ್ಯಾಕ್ಟೀರಿಯಾ ಇದೆ, ಸುಡೋಮನಸ್ ಇದೆ, ಟ್ರೈಕೋಡರ್ಮಾ ಇದೆ, ಆಮೇಲೆ ಫಾಸ್ಫೇಟ್ ಸಾಲಿಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಇದೆ. ಈಗ ನಾವು ದ್ವಿದಳಕ್ಕೆ ಬಂದರೆ ರೈಜೋಬಿಯಂ ಇದೆ. ಆ ಥರ ಎಲ್ಲ ಟ್ರೀಟ್ಮೆಂಟ್ ಜೈವಿಕ ಇದೆ. ಅದೇ ಥರ ಇಲ್ಲಿ ಕೂಡ ನಾವು ಈ ಒಂದು ಈ ವೇಸ್ಟ್ ಡಿಕಂಪೋಸರನ್ನು ನಾವು ಬೀಜೋಪಚಾರ ಮಾಡಿ ಹಾಕಿದರೆ

ಕೊರೆವು